7:35. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಈಗ ಸಮಯ 6:50. ಮುಂದಿನ ಕಾರ್ಯಕ್ರಮ ಇದೀಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನ ಅಲ್ಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರೆ ಬಳತ್ತಿನ ಮಾತಾಡಿದ್ರೆ ದುಡ್ಡು ಹಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ SD ಮಾದಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ. ಆತ್ಮೀಯ ಕೇಳಿದರೆ, ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ SD ಮಾದಪ್ಪ ಅವರಿದ್ದಾರೆ. ಇವರನ್ನ ಸಿರಕಜಯ ಮಾದಪ್ಪ ಅಂತ ಕೂಡ ಕರೀತಾರೆ. ಅವರ ಕೃಷಿ ಅನುಭವಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಮಾದಪ್ಪ ಅವರೇ. ನಮಸ್ಕಾರ. ನೀವು ಜೇನು ಕೃಷಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಜೊತೆಗೆ ಬೆಳೆಗಳನ್ನು ಬೆಳೀತಾ ಇದ್ದೀರಾ. ಹೌದು. ಯಾವ ಬೆಳೆ ಬೆಳಿತೀರಿ? ನಮ್ಮಲ್ಲಿ ಕಾಫಿ, ಒಳ್ಳೆ ಮೆಣಸು ಅಷ್ಟೇ. ಇವಾಗ ಎರಡೇ ಇದೆ. ಮೊದಲು ಯಾವ ಬೆಳೆ ಬೆಳಿತಾರೆ? ಮೊದಲು ಏಲಕ್ಕಿ ಇತ್ತು. ಈಗ ಏಲಕ್ಕಿಗೆ ರೋಗ ಬಂದ ನಂತರ ಅದನ್ನು ಬಿಟ್ಟುಬಿಟ್ಟು ಇವಾಗ ಕಾಫಿ ಮಾಡಿದ್ರು. ಯಾವ ರೋಗ ಅದು? ಏಲಕ್ಕಿಗೆ ಅದು ಎಂತೂ ಕೊಳೆ ರೋಗ ಬಂದ ಹಾಗೆ ಬರೋದು. ಅದು ಹೋಗ್ಬಿಡೋದಿಲ್ಲ. ಹೌದು. ಅದಕ್ಕೆ ಯಾವುದೋ ಔಷಧಿ ಇವತ್ತರೇ ಕಂಡುಹಿಡ್ದಿಲ್ಲ. ಅಂದ್ರೆ ನಿಮ್ ಕಡೆ ಮಳೆ ಜಾಸ್ತಿ ಅಲ್ವಾ? ಮಳೆ ಜಾಸ್ತಿ. ನಮ್ಮಲ್ಲಿ ವರ್ಷಕ್ಕೆ 250-260 ಇಂಚು ಮಳೆ ಬರ್ತದೆ. ಬಹಳ ಬರುತ್ತೆ. ತಲಕಾವೇರಿ 5,000 mm ಮಳೆ ಬರುತ್ತೆ. ಹಾಗಾಗಿ ಬಹಳ ಕಷ್ಟ ಅಲ್ಲಿ. ಬಹಳ ಕಷ್ಟ. ನಮ್ಮದೇ ಅದೇ ಒಳ್ಳೆ ಮೆಣಸು ಅಷ್ಟೇ, ಕಾಫಿ ಅಷ್ಟೇ, ಇಳುವರಿ ಬಹಳ ಕಡಿಮೆ ಬರೋದು. ಮಳೆ ಜಾಸ್ತಿ ಆಗ್ಬಿಡ್ತದೆ. ವಿಪರೀತ ಮಳೆ. ನೀವು ಏನೋ ಪೋಷಕಾಂಶ ಕೊಟ್ಟರು ಸಿಗಲ್ಲ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಹೌದು. ಅದರಿಂದ ಕಾಫಿ ಎಷ್ಟು ವರ್ಷದ ತೋಟ ಅದು? 13 ವರ್ಷ ತೋಟ. 13 ವರ್ಷದ ತೋಟ. ಮೊದಲು ಬೇರೆ ಏಲಕ್ಕಿ. ಹೌದು, ಏಲಕ್ಕಿ ಇದ್ದಿದ್ದು. ಹೋಗ್ಬಿಡ್ತು. ಹೌದು. ಅಲ್ಲಿಗೆ ಹಾಕೊಂಡಿದ್ದಾರೆ. ಹೌದು. ಅದನ್ನ ನಂತರ ಕಾಫಿ ಹಾಕಿದ್ದು. ಯಾವ ತಳಿ ಕಾಫಿ ಬೆಳೀತಾ ಇದ್ದೀರಾ? ಕಾಫಿ ರೋಬೆಸ್ಟು, ಕಾವೇರಿ ಇದೆ. ಎರಡು. ಗಿಡ ಎಷ್ಟೆಷ್ಟು ದೂರಕ್ಕೆ ಹಾಕೊಂಡಿದ್ದಾರೆ? 10 ಅಡಿ ಒಂದು ಗಿಡ ರೋಬೆಷ್ಟು, ಕಾವೇರಿ 6 ಅಡಿ ಒಂದು ಗಿಡ. ಕಾವೇರಿ ಸ್ವಲ್ಪ ಕೂಳಾಗಿ ಬರುತ್ತೆ. ಹೌದು, ಕುಬ್ಜ. ಅಂದ್ರೆ ಈಗ ನಾವು ಕಾಫಿ ಬೆಳೆಯಲ್ಲಿ ಒಳ್ಳೆ ಇಳುವರಿ ಪಡಿಬೇಕು ಅಂತಂದ್ರೆ ಗೊಬ್ಬರ ಯಾವಾಗ ಕೊಡ್ಬೇಕಾಗತ್ತೆ? ಗೊಬ್ಬರ ನಾವೆಲ್ಲ ಕೊಡೋದು ಮೇಲೆ ಒಂದ್ಸಲ, ನಂತರ ಅಕ್ಟೋಬರ್ ಅಲ್ಲಿ ವರ್ಷದಲ್ಲಿ 2 ಸಲ ಕೊಡ್ತೇವೆ. ಮಳೆಗಿಂತ ಮುಂಚೆ? ಮುಂಚೆ, ಮಳೆ ಕಡಿಮೆ ಆದ ನಂತರ. ಮಳೆ ಕಡಿಮೆ ಆದಾಗ? ಹೌದು. ಏನೇನು ಗೊಬ್ಬರ ಕೊಡ್ತೀರಾ ಅದಕ್ಕೆ? ಕೆಲವು 2 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ದನದ ಗೊಬ್ಬರ ಕೊಡ್ತೇವೆ. ಅದರ ನಂತರ ಕಾಂಪೋಸ್ಟ್ ಗೊಬ್ಬರವೇ. ಕಾಂಪ್ಲೆಕ್ಸ್? ಕಾಂಪ್ಲೆಕ್ಸ್ ಕಂಪನಿ ಗೊಬ್ಬರ ಅಂತೀವಲ್ಲ, ಕಂಪನಿ ಗೊಬ್ಬರವೇ ಅದೇ ಜಾಸ್ತಿ ಕೊಡ್ತೀರ? ಅದೇ ಹೆಚ್ಚಾಗಿ ಪ್ರತಿ ವರ್ಷ ಒಂದೇ ತರ ಗೊಬ್ಬರ ಕೊಡೋದಿಲ್ಲ, ಅದನ್ನು ವರ್ಷ ವರ್ಷ ಚೇಂಜ್ ಮಾಡ್ತಾ ಕೊಡ್ತೇವೆ. ಬದಲಾಯಿಸ್ತಾ ಇರ್ತೀರಾ? ಬದಲಾಯಿಸ್ತಾ ಇರ್ತವೆ. ಅಂದ್ರೆ ಪೋಷಕಾಂಶ ಕೊಡೋದು ಬಹಳ ಮುಖ್ಯ. ಹೌದು. ಮತ್ತೆ ಗೊಬ್ಬರ ಕೊಡೋದಕ್ಕೆ ಮುಂಚೆ ಕಳೆ ತೆಗಿಬೇಕಾಗುತ್ತೆ. ಹೌದು. ಯಾವ ಕಳೆ ತೆಗಿತೀರಾ? ಮೇಲೆ ನಾವು ಕಳೆ ತೆಗಿಬೇಕಾಗ್ತದೆ. ಗೊಬ್ಬರ ಕೊಡಬೇಕಾದ್ರೆ ಅದರ ಬುಡವನ್ನು ಕಳೆ ಅಲ್ಲಿ ತೆಗೆದು ಕ್ಲೀನ್ ಮಾಡಿಬಿಟ್ಟು ಅದರ ನಂತರ ಗೊಬ್ಬರ ಕೊಡಬೇಕು. ಅದರ ಅದರ ಕಳೆ ಮೇಲೆ ಹಾಕಿದ್ರೆ ಎಲ್ಲ ಕಳೆ ತಿಂದ್ಬಿಡ್ತದೆ. ಗೊಬ್ಬರ ಮೊದಲು ಕಾಫಿ ಗಿಡದ ಸುತ್ತ ಬುಡದಲ್ಲಿ ಕಳೆ ತೆಗೆದು ಗೊಬ್ಬರ ಕೊಡ್ತೀರಾ? ಕಳೆ ತೆಗೆದು ಗೊಬ್ಬರ ಕೊಡ್ಬೇಕು. ಇಡೀ ತೋಟದ ಕಳೆ ಯಾವಾಗ ತೆಗಿತೀರಾ? ಇಡೀ ತೋಟದ ಕಳೆ ಜೂನಲ್ಲಿ ಕಂಪ್ಲೀಟ್ ಒಂದ್ಸಲ ತೆಗಿತೇವೆ. ಎಲ್ಲ ಕಚ್ಚಡ ಹೊಡಿತೇವೆ ಕತ್ತಿಯಲ್ಲಿ, ಎಲ್ಲ ಕಚ್ಚಡ ಮಾಡಿಬಿಟ್ಟು ಕ್ಲೀನ್ ಇಟ್ಕೊಂಡು ಈಗ ಅಕ್ಟೋಬರ್ ಅಲ್ಲಿ ಪುನಃ ಅದಕ್ಕೆ ಹೆರ್ತೆ ಮಾಡ್ತೇವೆ. ಅದನ್ನು ಗುದ್ದಲಿ ತಗೊಂಡು ಎಲ್ಲ ಹೆರ್ತೆ ಮಾಡಿಬಿಟ್ಟು ಕ್ಲೀನ್ ಮಾಡೋದು. ಯಾಕಾಗಿ ಮಾಡ್ತಾರೆ ಅದನ್ನ? ಅದು ಇಲ್ಲ, ಇದ್ರೇನಾಗ್ತದೆ ಅಂದ್ರೆ ಈ ಕಾಡು ಬಂದ್ಬಿಟ್ಟು ಎಲ್ಲ ಕಾಫಿ ಗಿಡವನ್ನ ಕವರ್ ಮಾಡಿಬಿಡ್ತದೆ. ಈ ಕವರ್ ಮಾಡದಲ್ಲಿ ಅದ್ರ ಬಂದಂತ ಇಳುವರಿ, ಈ ಮಳೆ ಜಾಸ್ತಿ ಆದ ತಕ್ಷಣ ಅದೇನಾಗ್ತದೆ, ಎಲ್ಲ ಕೆಳಗಡೆ ಬಿದ್ದು ಬಿಡ್ತದೆ. ಅದಕ್ಕೆ ಬಿಸಿಲು ಗಾಳಿ ಗಿಡದ ಸೆರೆಗೆ ನುಗ್ಗದ ಹೋದ್ರೆ ಅದು ಹೋಯ್ತು, ಕವರ್ ಆಗಬಾರದು. ಬಿಸಿಲು ಗಾಳಿ ಸಿಕ್ಬೇಕು ಅದಕ್ಕೆ, ಗಿಡದ ಸೆರೆಗಳಿಗೆಲ್ಲ ಸಿಕ್ಬೇಕು. ಹಾಕಿದ ಹಾಕಿ ಅಷ್ಟು ಬೆಳಕು ಸಿಕ್ಕಿದ್ರೆ ಮಾತ್ರ ಕಾಪಿ ನಿಲ್ತದೆ, ಎಲ್ಲಾದ್ರೂ ಹೋಗ್ಬಿಡ್ತದೆ. ಅಂದ್ರೆ ನೆರಳಿನ ಮರ ನಾವು ಯಾವ ರೀತಿ ತೆಗಿತಾ ಇರ್ತೀವೋ ಅದೇ ರೀತಿ ಕಳೆನೂ ತೆಗಿಬೇಕಾಗುತ್ತೆ. ಹೌದು, ಇಲ್ಲಾಂದ್ರೆ ಕಳೆನೂ ಕವರ್ ಆಗ್ಬಿಡುತ್ತಲ್ಲ. ಹೌದು, ಕಳೆ ಫುಲ್ ಕವರ್ ಆಗ್ಬಿಡ್ತದೆ ಗಿಡಕ್ಕೆ. ಮತ್ತೆ ಕೊಯ್ಲು ಮಾಡುವಾಗಲೂ ತೆಗಿಬೇಕಾಗತ್ತಲ್ಲ? ಕೊಯ್ಲು ಮಾಡಿದ ನಂತರ ಕಪ್ಪತ್ತು ಅಂತೇಳಿ ಮಾಡ್ತೇವೆ, ಆವಾಗ ಕಂಪ್ಲೀಟ್ ತೆಗಿಬೇಕಾಗ್ತದೆ. ಹಳೆ ರೆಕ್ಕೆ ಯಾವುದು ಉಂಟು ಅದನ್ನೆಲ್ಲ ತೆಗಿಬೇಕಾದ್ರೆ, ಹೊಸದಾಗಿ ಬಂದಂತ ರೆಕ್ಕೆ ಮೊದಲಿಗೆ ಫಸಲು ಕೊಡುವಂತ ರೆಕ್ಕೆನ ಇಟ್ಕೊಳ್ಬೇಕು, ಬಾಕಿ ಎಲ್ಲ ತೆಗಿಬೇಕಾಗ್ತದೆ. ಗಿಡ ಕಪಾತು ಅಂತ, ಗಿಡ ಕಪಾತು ಅಂತಾರೆ. ಮತ್ತೆ ಮರ ಕಪಾತು ಮಾಡ್ಬೇಕಾಗತ್ತೆ? ಮರ ಕಪಾತ್ ಹೌದು, 2 ವರ್ಷಕ್ಕೊಂದ್ಸಲ ಆದ್ರೂ ಮರ ಕಪಾತ್ ಮಾಡ್ಕೋ. ಫಸ್ಟ್ ನಲ್ಲಿ ಗಿಡ ಹಾಕ್ಬೇಕಾದ್ರೆ ಆ ಟಾಪ್ ಹೊಡೆದು ಮರ ಕಪಾತ್ ಮಾಡಿರ್ತವೆ, ಅದನ್ನ ನಂತರ ಅದು 2 ವರ್ಷಕ್ಕೆ ಪುನಃ ಕವರ್ ಆಗ್ಬಿಡ್ತದೆ ಬಂದು. ಅದನ್ನ ನಾವು ಕಪಾತ್ ಮಾಡ್ಲೇಬೇಕಾಗ್ತದೆ. ಮರ ಕಪಾತ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ? ಮರ ಕಪಾತ್ ಮಾಡಿದ್ರೆ ಸೇಡ್ ಜಾಸ್ತಿ ಆಗ್ಬಿಡ್ತದೆ, ಸೇಡ್ ಜಾಸ್ತಿ ಆಗ್ಬಿಟ್ರೆ ಅದ್ರಲ್ಲಿ ಫಸಲು ಬರೋದಿಲ್ಲ. ಬಿಸಿಲು ಗಾಳಿ ಅದಕ್ಕೆ ಚೆನ್ನಾಗಿ ಗಿಡಕ್ಕೆ ತಾಗ್ಬೇಕು, ಹಾಗಿದ್ರೆ ಮಾತ್ರ ಅದ್ರಲ್ಲಿ ಫಸಲು. ಮತ್ತೆ ಗಿಡ ಕಪಾತು ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಗಿಡ ಕಪಾತು ಮಾಡಿದ್ರೆ ಕಂಪ್ಲೀಟ್ ಕವರ್ ಆಗ್ಬಿಡ್ತದೆ ಅದು, ಅದ್ರ ಗಾಳಿ ತಾಗೋದಿಲ್ಲ, ಬಿಸಿಲು ತಾಗೋದಿಲ್ಲ, ಅದರ ಅಡಿಗೆ ಕಂಪ್ಲೀಟ್ ಕವರ್ ಆಗ್ಬಿಡ್ತದೆ. ಅದು ಗಿಡವನ್ನ ಅಷ್ಟು ಚೆನ್ನಾಗಿ ಅದನ್ನು ಬಿಡಿಸಿ ಕೊಡ್ಬೇಕು, ಹಾಗಿದ್ರೆ ಮಾತ್ರ ಅದ್ರ ಫಸಲು ಸಿಗ್ತದೆ. ಕವರ್ ಆಗ್ಬಿಟ್ರೆ ಏನಾಗ್ತದೆ ಅಂದ್ರೆ ಎಲ್ಲ ಕಂಪ್ಲೀಟು, ಅದ್ರ ಹೂ ಬಂದ್ರೆ ಸಮೇತ ಸೆಟ್ ಆಗೋದೇ ಅಲ್ಲ, ಎಲ್ಲ ಹೋಗ್ಬಿಡ್ತದೆ. ಅಂದ್ರೆ ಹಿಂದಿನ ಸಾರಿ ಫಸಲು ಬಂದಿರುತ್ತಲ್ಲ ಅದನ್ನ ತೆಗೆದ್ಬಿಡ್ಬೇಕು. ಅದನ್ನ ತೆಗೆದ್ಬಿಡ್ಬೇಕು. ಎಷ್ಟು ಗೆಣ್ಣು ಬಿಟ್ಕೋಬೇಕಾಗತ್ತೆ? ನಾವು ಅದನ್ನು ನೋಡಿ ಇಟ್ಕೊಳ್ಬೇಕು. ನಾವು ಕಪಾತ್ ಮಾಡುವಾಗ ನಮಗೆ ಅದನ್ನು ನೋಡುವಾಗ ಒಂದು ಅಂದಾಜು ಬರ್ತದೆ. ಈ ರೀತಿ ಇಟ್ಟುಕೊಂಡ್ರೆ ಅದು ಬಿಸಿಲು ಗಾಳಿ ಅದರ ಸೆರೆಗೆ ಹೋಗುವಾಗ ನಾವು ಇಟ್ಟುಕೊಳ್ಬೇಕು. ಅದು ಫುಲ್ ಕವರ್ ಆಗಬಾರ್ದು ಗಿಡ, ಆ ರೀತಿ ಕೊಡ್ಬೇಕು. ಹಾಗಿದ್ರೆ ಅದರಲ್ಲಿ ಫಸಲು ಚೆನ್ನಾಗಿ ಬರ್ತದೆ. ಮತ್ತೆ ನೆತ್ತಿ ಬಿಡಿಸೋದು ಚಿಗುರು ತೆಗೆದು ಅಂತಾರೆ. ಹೌದು, ಅದು ಯಾವಾಗ ಮಾಡ್ತೀರಾ? ಅದು ಯಾವಾಗ ಬೇಕಾದ್ರೂ ನಾವು ಮಾಡ್ಬೋದು. ನಾವು ಈಗ ಚಿಗುರು ತೆಗಿತೇವಲ್ಲ, ಕಪಾತ ತೆಗೆಯುವಾಗಲೂ ಮಾಡ್ಬೋದು, ಚಿಗುರು ತೆಗೆಯುವಾಗಲೂ ಮಾಡ್ಬೋದು. ಅದರ ನೆತ್ತಿಯನ್ನು ಮಾತ್ರ ಬಿಡಿಸಿ ಕೊಡ್ಬೇಕು. ನೆತ್ತಿಗೆ ಬಿಸಿಲು ಹೊಡೆದೇ ಹೊಡಿಬೇಕು ಮೇಲ್ಗಡೆಯಿಂದ, ಅದು ಕವರ್ ಆಗಬಾರ್ದು. ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಅಂದ್ರೆ ಚೆನ್ನಾಗಿ ಕಾಯಿ ಹಿಡಿಯೋದಕ್ಕೆ. ಹೌದು. ಅಂದ್ರೆ ಈಗ ನಾವು ಗೊಬ್ಬರ ಏನ್ ಕೊಡ್ತೀವಲ್ಲ, ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನಾವು ಸುಣ್ಣ ಏನಾದ್ರು ಕೊಡ್ಬೇಕಾಗತ್ತೆ? ಸುಣ್ಣ ಕೊಡ್ಬೇಕಾಗ್ತದೆ. ನಾವು ಮಾರ್ಚಲ್ಲೇ ಉತ್ತಮ ಸುಣ್ಣ ಕೊಡೋದು. ಮಳೆ ಬರುತ್ತಲ್ಲ? ಹೌದು, ಫಸ್ಟ್ ಮಳೆ ಬರುವಾಗಲೇ ಮಾರ್ಚಿ. ಅಂದ್ರೆ ಹೂ ಮಳೆ ಬರುತ್ತಲ್ಲ? ಹೌದು, ಆ ಟೈಮಲ್ಲೇ ಕೊಡ್ಬೇಕಾಗಿದೆ. ಹೂ ಮಳೆ ಬಂದಾಗ ನಾವು ಸುಣ್ಣ ಕೊಟ್ಟು ಆಮೇಲೆ ಗೊಬ್ಬರ ಕೊಡ್ಬೇಕಾಗುತ್ತೆ. ಹೌದು, ಆಮೇಲೆ ಕೊಡ್ಬೇಕಾಗುತ್ತೆ. ಒಂದು ತಿಂಗಳಾದ್ರೂ ಗ್ಯಾಪ್ ಕೊಡ್ಬೇಕಾಗತ್ತೆ ಅಂತರ. ಹೌದು, ಅಂತರ ಕೊಟ್ಟು ಆಮೇಲೆ ನಾವು ಆಮೇಲೆ ಕೊಡ್ಬೇಕು ಗೊಬ್ಬರ ಕೊಡ್ಬೇಕಾಗತ್ತೆ. ಅಂದ್ರೆ ಸುಣ್ಣ ಕೊಡೋದು ಬಹಳ ಮುಖ್ಯ. ಸುಣ್ಣ ಮುಖ್ಯ, ಸುಣ್ಣ ಫಸ್ಟ್ ಅಲ್ಲೇ ಕೊಡ್ಬೇಕಾಗ್ತದೆ. ನಿಮ್ಮ ಭಾಗಮಂಡಲದಲ್ಲಿ ನೀವು ಹೇಳದಂಗೆ 5000 ಮಿಲಿಮೀಟರ್ ಮಳೆ ಬರುತ್ತೆ. ಹೌದು, ಮಣ್ಣೆಲ್ಲ ಒಂದ್ ರೀತಿ ಹುಳಿ ಆಗ್ಬಿಟ್ಟಿರುತ್ತೆ. ನಾವು ಅದ್ರಲ್ಲಿ ಎಷ್ಟು ಗೊಬ್ಬರ ಕೊಟ್ಟರು ಸಮೇತ ನಮ್ಮ ತೋಟ ಎಲ್ಲ ಇಳಿಜಾರು ಲೆವೆಲ್ ಪ್ಲೇಸ್ ಅಲ್ಲ, ಈ ಹಾಕಿದ ಗೊಬ್ಬರ ಅದ್ರಲ್ಲಿ ನಿಲ್ಲೋದೇ ಇಲ್ಲ, ಕಂಪ್ಲೀಟ್ ಹೋಗ್ಬಿಡ್ತದೆ. ಲೆವೆಲ್ ಪ್ಲಸ್ ಆದ್ರೆ ಅಷ್ಟು ದೊಡ್ಡದಾಗಿ ಏನಾಗೋದಿಲ್ಲ. ನಾವು ಬೆಟ್ಟ ಸರ ಅದು ಕಂಪ್ಲೀಟ್ ಎಲ್ಲ. ಮತ್ತೆ ರೋಗ ಕೀಟ ಇಂಥವೇನಾದ್ರೂ ಕಂಡು ಬರ್ತಾವ? ರೋಗ ಕೀಟ ಕಂಡು ಬರ್ತದೆ, ಅದು ಎಷ್ಟೋ ಬಂದಿರ್ತದೆ ನಮಗೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಪರೀತ ಮಳೆನೂ ಇರುತ್ತೆ. ಹೌದು, ನಮಗೆ ಆ ಮಳೆಗಾಲದಲ್ಲಿ ಅದನ್ನು ಕಂಟ್ರೋಲ್ ಮಾಡುವ ಟೈಮಲ್ಲಿ ನಮಗೆ ಯಾವಾಗಲೂ ಮಳೆ ಅದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಮಂಜು ಮುಸ್ಕ್ತಿರುತ್ತೆ. ಹೌದು, ನಮಗೆ ಮೇ ಇಂದ ಹಿಡಿದ್ರೆ ಅಕ್ಟೋಬರ್ ವರೆಗೆ ಫುಲ್ ಕವರು ಮಂಜು ಮಳೆ. ಈ ಮಳೆಗಾಲದಲ್ಲಿ ನಮಗೆ ಆ ಮಂಜು ಬಂದು ಮುಚ್ಚಿತ್ತು ಅಂದರೆ ಕಾಫಿ ಇಳುವರಿ ಬರೋದಿಲ್ಲ, ಒಳ್ಳೆ ಮೆಣಸು ಬರೋದಿಲ್ಲ, ಮತ್ತೆ ಇದೆಲ್ಲ ಒಂಥರ ಕೊಳತಂಗ ಆಗ್ಬಿಡುತ್ತೆ. ಹೌದು, ಯಾವುದು ಕಾಯಿಗಳು. ಹೌದು, ಅದು ಬಹಳ ಸಮಸ್ಯೆ ಅಲ್ಲ. ಈಗ ಅಕ್ಟೋಬರಲ್ಲಿ ಅದ ಸಮಯ ಸೆಪ್ಟೆಂಬರಲ್ಲಿ ಏನಾಗ್ತದೆ ಅಂದರೆ ನಮಗೆ ಈ ಮಳೆ ಇಲ್ಲದೆ ಹೋದ್ರೂ ಆ ಹೊಗೆ ಮುಚ್ಚಿಕೊಂಡ್ಬರ್ತದಲ್ಲ, ಅದರಲ್ಲಿ ಇರೋದು ಐಸಿನಾಗೆ ಬರೇ ನೀರು. ಅದೇನಾಗ್ತದೆ ಈ ಕಾಫಿ ಜೊಂಪೆಗಳಿಗೆ ಕಂಪ್ಲೀಟ್ ರಾತ್ರಿಗೆ ಏನಾಗ್ತದೆ ಫುಲ್ ನೀರು ನಿಲ್ತದೆ, ಅದು ಐಸು. ಅದೇನಾಗ್ತದೆ ಕಂಪ್ಲೀಟ್ ಕೊಳತು ಬಿದ್ದೋಗ್ಬಿಡ್ತದೆ. ಮತ್ತೆ ಇಳಿಜಾರಿನಲ್ಲಿ ಮಣ್ಣು ಕೊಚ್ಚು ಹೋಗುತ್ತಲ್ಲ, ಅದನ್ನ ತಡೆಯೋದಕ್ಕೆ ಏನಾದರೂ ಮಾಡ್ತೀರಾ? ಏನು ವ್ಯವಸ್ಥೆ ಮಾಡೋಕ್ಕೆ ನಾವು ವರ್ಷದಲ್ಲಿ ಫಸ್ಟ್ ಒಂದು ಸಲ ತೋಟದಲ್ಲಿ ಚರಂಡಿ ಹೊಡಿತೇವೆ, ಆ ನಂತರ ಯಾರು ಚರಂಡಿ ಹೊಡೆಯೋದಿಲ್ಲ, ಏನು ಹೊಡೆಯಿಲ್ಲ. ಫಸ್ಟಲ್ಲಿ ಒಂದು ಸಲ ಗಿಡ ಹಾಕಿ ಆರನೇ ವರ್ಷದಲ್ಲಿ ಚರಂಡಿ ಹೊಡಿತೇವೆ, ಚರಂಡಿ 3 ವರ್ಷ 4 ವರ್ಷಕ್ಕೆ ಅದು ಕವರ್ ಆಗ್ಬಿಡ್ತದೆ. ತುಂಬಾ ಹೊತ್ತು ಮತ್ತೆ ತೆಗಿಬೇಕಾಗುತ್ತೆ, ಮತ್ತೆ ಪುನಃ ತೆಗಿಬೇಕಾಗ್ತದೆ. ಅಲ್ಲ, ತೆಗೆದ್ರೆ ಒಳ್ಳೇದಲ್ವೇ? ಆ ತೆಗೆದ್ರೆ ಉತ್ತಮ, ಯಾಕೆಂದ್ರೆ ಅದು ಮಾಡಲೇಬೇಕು, ಅದು ಮಾಡಿದ್ರೆ ಉತ್ತಮ, ಒಳ್ಳೆ ಗೊಬ್ಬರ. ಹೌದು, ಆ ಗೊಬ್ಬರ ಕೆಳಗಡೆ ಹೋಗೋದಿಲ್ಲ, ಅಲ್ಲಿ ಸ್ಟಾಕ್ ಆಗಿ ನಿಲ್ತದೆ. ಮತ್ತೆ ಹೌದು, ಗೊಬ್ಬರನೂ ಅಷ್ಟೇ, ಮಳೆಗಾಲದಲ್ಲಿ ನೀರು ಅಷ್ಟೇ, ಅದಲ್ಲೇ ಇರ್ತದೆ, ಅದು ಉತ್ತಮ. ಇಳಿಜಾರು ಪ್ರದೇಶದಲ್ಲಿ ಮಾಡ್ಲೇಬೇಕು. ನೀವು ಮಾಡ್ತಾ ಇರ್ತೀರಾ? ಅದು ಫಸ್ಟ್ ಒಂದ್ಸಲ ಮಾಡಿದ, ಅದನ್ನ ನಂತರ ಮಾಡ್ಲೇ ಇಲ್ಲ, ಮತ್ತೆ ಮಾಡ್ಲಿಲ್ಲ. ಮಾಡ್ಲೇಬೇಕು, ಮಾಡಿದ್ರೆ ಉತ್ತಮ, ಅದು ಮಾಡ್ಲೇಬೇಕು. ಯಾವಾಗ ಕೊಯ್ಲಿ ಬರುತ್ತೆ ಕಾಫಿ ನಿಮ್ದು ರೋಬಸ್ಟ? ನಮ್ಮದು ಜನವರಿಯಿಂದ ಮಾರ್ಚ್ ಒಳಗಡೆ ಅಷ್ಟೇ, ಅದು ಹೇಳೋಕ್ಕಾಗೋದಿಲ್ಲ. ಮಳೆ ಮೇಲೆ ಹೊಂದಿಕೊಂಡಿರೋದು ನಮ್ಮದು, ನೀರಿನ ಸೌಕರ್ಯ ಇಲ್ಲ. ಮಳೆ ನಮಗೆ ಮೇ ಮಾರ್ಚ್ ಲಾಸ್ಟ್ಗೆ ಆಗುವಾಗ ನಮಗೆ ಕ್ಲಿಯರ್ ಆಗಿ ಮಳೆ ಸಿಕ್ತಂದರೆ ನಿಮಗೆ ಜನವರಿಯಲ್ಲಿ ಕಾಫಿ ಕೊಯ್ಬೋದು. ಈ ಮಾರ್ಚ್ ಹೋಗಿ ಏಪ್ರಿಲ್ ಮೇಲೆ ಮಳೆ ಸಿಕ್ತಂದ್ರೆ ನಮಗೆ ಫೆಬ್ರವರಿ ಹೀಗೆ ಆಗ್ಬಿಡ್ತದೆ, ಲಾಸ್ಟ್ ಆಗ್ಬಿಡ್ತದೆ. ಅದು ಹೂ ಬಂದ ಹಾಗೆ ಅಂದ್ರೆ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಎರ್ತ ಎಲ್ಲ ಏನಾದರೂ ಮಾಡ್ಬೇಕಾಗತ್ತ? ಹೆರ್ತೆ ಮಾಡಲೇಬೇಕು, ಈ ಟೈಮ್ನಲ್ಲಿ ಹೆರ್ತೆ ಮಾಡಲೇಬೇಕು ಅಕ್ಟೋಬರಲ್ಲಿ. ಆದರೆ ಏನಾಗ್ತದೆ ಅಡಿ ಕ್ಲಿಯರ್ ಆಗ್ತದೆ, ಎಲ್ಲ ಹೆರ್ತೆ ಮಾಡಿದ ತಕ್ಷಣ ಎಲ್ಲ ಕ್ಲಿಯರ್ ಆಗ್ತದೆ. ಕಾಫಿ ನಮಗೆ ಕೊಯ್ಲಿಕ್ಕೂ ಅನುಕೂಲ ಇಲ್ಲ, ಇದ್ರೆ ಕಾಡಿಂದಾಗೆ ಅದ್ರ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಸ ಬಂದ್ಬಿಡ್ತದೆ. ಕೊಯ್ಲು ಮಾಡೋಕ್ಕೆ ಆಗಲ್ಲ, ಕೊಯ್ಲು ಮಾಡೋಕ್ಕೆ ಆಗೋದಿಲ್ಲ. ಹೆರ್ತೆ ಮಾಡಿದ್ರೆ ಕ್ಲಿಯರ್ ಆಗ್ತದೆ, ಆಮೇಲೆ ಅಡಿಗೆ ತಾಟ ಹಾಕಿ ಕಾಫಿ ಕೊಯ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಕೊಯ್ದ ಮೇಲೆ ಹೇಗೆ ಒಣಗಿಸ್ತೀರಾ? 8-9 ಬಿಸಿಲು ಬೇಕಾಗ್ತದೆ, ಚೆನ್ನಾಗಿ ಬಿಸಿಲು ತಾಗುವ ಸ್ಥಳದಲ್ಲಿ ಹಾಕಿದ್ರೆ 8-9 ದಿವಸ ಕಾಫಿ ಒಣಗ್ತದೆ, ಸರಿಯಾದ ತೇವಾಂಶಕ್ಕೆ ಬಂದಿರುತ್ತೆ. ಹೌದು, 8 ಬಿಸಿಲು ತಾಗಲೇ ಬೇಕು ಅದಕ್ಕೆ. ಅದಕ್ಕೇನು ಕಣ ಇಂತಾರೆ ಏನಾದ್ರು ಇದೆಯಾ ನಿಮ್ಮಲ್ಲಿ? ಕಣ ಇದೆ, ಮಾಡ್ಕೊಳ್ಬೇಕು ಕಾಫಿ ಒಣಗಿಸೋ ಟೈಮಲ್ಲಿ ಕಣ ಮಾಡಿಕೊಳ್ತೇವೆ. ಆದರೆ ನಮ್ಮದೇನು ಕಾಂಕ್ರೀಟ್ ಹಾಕಿ ಅದೇನು ಮಾಡಿಲ್ಲ, ಹಾಗೆ ಮಣ್ಣಿನ ನೆಲ ಮಳೆ ಸಿಕ್ಕಿದ್ರೆ ಮುಚ್ಚಲಿಕ್ಕೂ ಅನುಕೂಲ ಆಗ್ತದೆ. ನಮ್ಮಲ್ಲಿ ಕಾಫಿ ಸೀಸನ್ ಕೆಲವು ವರ್ಷ ಮಳೆ ಬರ್ತದೆ, ಹೇಳಲಿಕ್ಕೆ ಆಗೋದಿಲ್ಲ, ಅವಾಗ ಅದನ್ನು ಕವರ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಟಾರ್ಪಲ್ ಆದ್ರೆ. ಈ ಹೂ ಮಳೆ ಅದು ಬರಲಿಲ್ಲ ಅಂತಂದ್ರೆ ನೀರು ಕೊಡೋದಕ್ಕೆ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಇಲ್ಲ, ನಮಗೆ ನೀರಿನ ವ್ಯವಸ್ಥೆಯೇ ಇಲ್ಲ, ಮಳೆ ಮೇಲೆ ಅವಲಂಬಿತ. ಕುಡಿಯುವ ನೀರು ಬಿಟ್ಟರೆ ಮತ್ತೆ ಮಳೆಯನ್ನೇ ನಂಬಿಕೊಂಡಿರೋದು, ಯಾವ ಕೃಷಿಗೂ ಮಳೆಯೇ, ಮಳೆ ಮೂಲಕನೇ, ಮಳೆ ಮಾತ್ರ. ಹೂ ಮಳೆ ಬಂದಾಗ ಚೆನ್ನಾಗಿ ಫಸಲು ಬರುತ್ತೆ, ಬರ್ತದೆ, ಇಲ್ಲಾಂದ್ರೆ ಬಹಳ ಕಷ್ಟ. ನಮಗೆ ಕಷ್ಟ, ನಮಗೆ ಅದು ಇಳುವರಿ ಪ್ರತಿ ವರ್ಷ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮಳೆ ಮೇಲೆ ಹೊಂದಿಕೊಂಡಿರೋದು. ಟೈಮ್ ಪ್ರಕಾರ ಮಳೆ ಬಂತಂದ್ರೆ ಫಸಲು, ಇಲ್ಲದ ಹೋದ್ರೆ ನಮಗೆ ಏನೂ ಇಲ್ಲ. ಎಲ್ಲಿ ಮಾರಾಟ ಮಾಡ್ತೀರಾ ಕಾಫಿ? ಅದು ಮನೆಗೆ ಬಂದು ತಗೊಂಡೋಗ್ತಾರೆ, ಮನೆಗೆ ತಗೊಂಡೋಗ್ತಾರೆ. ಎಷ್ಟು ಗಿಡ ಇದಾವೆ ನಿಮ್ಮದು ಒಟ್ಟು? ನಮ್ಮದು ಒಂದು 6,000 ಗಿಡ ಇದೆ. 6,000 ಗಿಡ? ಹಾ ಹಾ ಹಾ. 6,000 ಗಿಡ ಅಂದ್ರೆ ಎಷ್ಟು ಚೀಲ ಆಗುತ್ತೆ? 6,000 ಗಿಡ ಅಂದ್ರೆ ಅದ್ರಲ್ಲಿ ಎಷ್ಟು ಬರ್ತದೆ? ನಮಗೆ ಇಳುವರಿ ಒಂದು ಎಕರೆಗೆ ನಾವು ಎವರೇಜ್ ಲೆಕ್ಕ ಹಾಕಿದ್ರೆ ಅಷ್ಟು ಚೆನ್ನಾಗಿ ನಾವು ಕೃಷಿ ಮಾಡಿಕೊಂಡಿದ್ದೇವೆ. ನಮಗೆ ಒಂದು 20 ಮೂಟೆ ಬರ್ತದೆ ಅಷ್ಟೇ, ಒಂದು ಎಕರೆಗೆ 20 ಮೂಟೆ. ಅದನ್ನ ಮೇಲ್ಪಟ್ಟು ಬರೋದಿಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಮಳೆ ಜಾಸ್ತಿ ಆದ್ರೆ ಕಾಫಿ ನಿಲ್ಲೋದಿಲ್ಲ, ಮಳೆಯು ಹಿಮವು, ಇದರಿಂದಾಗಿ ಕಾಫಿ ಇಳುವರಿ ಬಹಳ ಕಡಿಮೆ. ಒಳ್ಳೆ ಮೆಣಸು ಬರೋದೇ ಇಲ್ಲ, ಅದರಿಂದಾಗಿ ಅದರಲ್ಲಿ ನಮಗೆ ಇಳುವರಿ ಬಹಳ ಕಡಿಮೆ. ಕೆಲಸ ಜಾಸ್ತಿ, ಬರುವಂತ ಇಳುವರಿ ಕಡಿಮೆ. ಈಗಿನ ಒಂದು ರೇಟ್ ನೋಡಿದ್ರೆ ಪರವಾಗಿಲ್ಲ ಅನ್ಸುತ್ತೆ. ಅದೇ ಈ ವರ್ಷ ಬಂದ ರೇಟ್ನಾಗಿದ್ರೆ ಪರವಾಗಿಲ್ಲ, ಇಲ್ಲದಾದ್ರೆ ಬಹಳ ಲಾಸ್. ಕಾಫಿಯಲ್ಲಿ ನಮಗೆ ಅಸಲು ಆಗೋದಿಲ್ಲ. ಕೂಲಿಯವರು ಎಲ್ಲ ಸಿಗ್ತಾರೆ ಕೆಲಸಗಾರರು? ಕೂಲಿಯವರು ಬಹಳ ಕಷ್ಟ ಸಿಗೋದು, ನಾವೇ ಸ್ವತಃ ದುಡಿಬೇಕಾಗ್ತದೆ ಎಲ್ಲ ಒಟ್ಟಾಗಿ ಮಾಡೋದು. ಯಾರ್ಯಾರು ನಿಮಗೆ ಸಹಾಯ ಮಾಡ್ತಾರೆ ಕೃಷಿನಲ್ಲಿ? ಯಾವುದು ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಮನೆಯವರು ಯಾರ್ಯಾರು ಸಹಾಯ ಮಾಡ್ತಾರೆ ನಿಮಗೆ? ನಮ್ಮ ಪ್ರತಿಯೊಬ್ಬರು ಎಲ್ಲರೂ ಸಹಾಯ ಮಾಡ್ತಾರೆ. ಮಕ್ಕಳು, ನೀವು ಎಲ್ಲ ಮಾಡ್ತೀರಾ? ಎಲ್ಲರು. ಕಾಫಿ ಕೊಯ್ಯೋದು, ಹರ್ತೆ ಮಾಡೋದು, ಎಲ್ಲ ಕೆಲಸಕ್ಕೂ ನಾವೇ. 75% ನಾವೇ, 75% ಹೊರಗಡೆ. ಆದ್ರಿಂದ ನಮಗೆ ಅದರಲ್ಲಿ ಸ್ವಲ್ಪ ಕಾಣಿಸೋದು, ಇಲ್ಲ ಇದ್ರೆ ಏನಿಲ್ಲ. ಪ್ರತಿಯೊಂದು ಕೆಲಸ ನಾವು ಹೊರಗಡೆ ಮಾಡಿಸಿದ್ರೆ ನಮಗೆ ಏನೂ ಇಲ್ಲ ಕಾಫಿಲಿ ಲಾಸ್. ಅಥವಾ ನಮ್ಮಲ್ಲಿ ಆದರೆ ಬರೇ 15 20 ಮೂಟೆ ಎಕರೆಗೆ ಬರೋದು. ಇನ್ನು ಈ ಕಡೆ ಇತ್ತಲಾಗಿ ಹೋದ ಕೂಡಲೇ ಜಾಸ್ತಿ ಬರ್ತದೆ, ಆ ಕಡೆ ಮಳೆ ಕಡಿಮೆ, ಅಲ್ಲಿ ಇಳುವರಿ ಜಾಸ್ತಿ ಬರ್ತದೆ. ಅವ್ರಿಗೆ ಅಷ್ಟು ಗೊತ್ತಾಗೋದಿಲ್ಲ, ನಮಗೆ ಭಾಳ ಲಾಸು, ನಮಗೆ ಇಳುವರಿ ಅಷ್ಟು ಬರೋದಿಲ್ಲ. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ವಾ ಕಾಫಿ ಕೃಷಿ? ಕಾಫಿ ಕೃಷಿ ತೊಂದರೆ ಇಲ್ಲ, ನೀವು ಸ್ವಂತ ಮಾಡೋದ್ರಿಂದ ಪರವಾಗಿಲ್ಲ. ಪರವಾಗಿಲ್ಲ, ನಾವೇ ಸ್ವತಃ ದುಡಿದ್ರಿಂದ ನಮಗೆ ಪರವಾಗಿಲ್ಲ ಅಂತ ಕಾಣಿಸ್ತದೆ. ಇಲ್ಲ ಅಂದ್ರೆ ಕಷ್ಟ ಕಷ್ಟ. ಮತ್ತೆ ಕರಿಮೆಣಸು ಬಳ್ಳಿ ಎಷ್ಟಿದಾವೆ? ಕರಿಮೆಣಸು ಬಳ್ಳಿ ತೋಟದಲ್ಲಿ ಒಂದು 300-400 ಬಳ್ಳಿ ಇದೆ. ಅಂದ್ರೆ ಆ ಮರಗಳಿಗೆ ಅಪ್ಸಿದಾರೆ? ಮರಗಳಿಗೆ ಅಪ್ಪಿದ್ದು ಈ ನೆರಳಿನ ಮರಗಳು. ಹೌದು, ಅದರಲ್ಲಿ ಏನೂ ಸಿಗೋದಿಲ್ಲ, ಸುಮ್ಮನೆ ಬಳ್ಳಿಗಳಿದಾವೆ. ಇವತ್ತುವರೆಗೂ ನಾವು ಅದರಲ್ಲಿ ಮೆಣಸು ಕೊಯ್ಯೋದು ಅಂತೇಳಿ ಇಲ್ಲ, ಇವತ್ತುವರೆಗೂ ಕೊಯ್ದಿಲ್ಲ. ಯಾಕೆ ಆಗ್ತಾ ಇಲ್ಲ? ಅದು ಹಿಮ, ಮಳೆಗಾಲದಲ್ಲಿ ಮಳೆನು, ಅದರ ನಂತರ ಹಿಮ. ಈ ಮಳೆ ಇಲ್ಲದ ಹೋದ್ರ ಸಮೇತ ಹಿಮ ಹೊಗೆ ಮುಚ್ಚಿಕೊಂಡು ಬರ್ತದೆ. ಆ ಹೊಗೆಯಲ್ಲಿ ಐಸ್ನಾಗಿರೋದು ನೀರು ಹಿಮದಲ್ಲಿ, ಅದೇನಾಗ್ತದೆ ಈ ಬಳ್ಳಿಗಳಿಗೆ ತಾಗಿದ್ರೆ ಅದಕ್ಕೆ ಮುಟ್ಟಿದ್ರೆ ಸಾಕೋದು. ಆ ಹಿಮ ಬಂದ ಕ್ಷಣ ಆ ಗೆರೆ ಪೂರ್ತಿ ಉದುರಿ ಹೋಗ್ತದೆ. ಅದು ಐಸ್ನ ಹಾಗೆ ನೀರು ಅದರಲ್ಲಿ ಹಿಮದಲ್ಲಿ ಇರೋದು. ಅದು ಆ ಗೆರೆಗೆ ಮುಟ್ಟಿತ್ತು ಅಂದ್ರೆ ಅದು ಏನಿಲ್ಲ, ಒಂದೇ ದಿವಸ ಮಾಡಿ ದಿವಸಕ್ಕೆ ಕೆಳಗಡೆ. ಅದು ಗೆರೆ ಬಂದ್ರ ಸಮೇತ ಅದು ಹಸಿರು ಕಲರ್ ಬರೋದೇ ಇಲ್ಲ, ಅರಶಿನ ಕಲರ್ ಬಂದು ಬೀಳೋದೆ. ಕೊತ್ತುಗಳು, ಆ ಕೊತ್ತು ಯಾವುದೂ ಇಲ್ಲೋದಿಲ್ಲ, ಎಲ್ಲ ಬೀಳೋದೆ, ಸಟ್ಟ ಆಗೋದೇ ಇಲ್ಲ. ಏನಂದ್ರೆ ಬಂದ್ರು ಬರಬಹುದು ಅಂತ ಒಂದು ಆಸೆ ಅಷ್ಟೇ. ಹಂಗಾಗಿ ಬಳ್ಳಿ ಇಟ್ಕೊಂಡಿದೆ, ಬಳ್ಳಿ ಇಟ್ಕೊಂಡಿದ್ದೇವೆ ಅಷ್ಟೇ. ಆದ್ರೆ ನಮಗೆ ಏನೂ ಇಲ್ಲ, ಏನು ಪ್ರಯೋಜನ. ಇವತ್ತುವರೆಗೂ ಅದರಲ್ಲಿ ಮೆಣಸು ಕೊಯ್ದಿಲ್ಲ. ವಿಪರೀತ ಮಳೆ ಅಂತೀರಿ ನಮಗೆ. ಆ ಮೆಣಸಲ್ಲಿ ಬರ್ತಿದ್ರೆ ನಮಗೆ ತೋಟದಲ್ಲಿ ಅದರಲ್ಲಿ ಸ್ವಲ್ಪ ಲಾಭವೇ. ಇದು ಕಾಪಿ ಎಳೆಯಲ್ಲಿ ಮೆಣಸಿದ್ರೆ ಸ್ವಲ್ಪ ಲಾಭವೇ, ಇಲ್ಲದಿದ್ರೆ ಅದರಲ್ಲಿ ಏನಿಲ್ಲ. ಬರೇ ಕಾಪಿಯನ್ನು ನಂಬಿಕೊಂಡಿದ್ರೆ ಏನಿಲ್ಲ, ಅದರಲ್ಲಿ ಎಡೆ ಕೃಷಿ ಇದ್ರೆ ಮಾತ್ರ ನಮಗೆ ಲಾಭ ಅಷ್ಟೇ. ಮತ್ತೆ ಈ ಮಂಗಗಳ ಕಾಟ ಅದು ಇದು ಅಂತ ಕೇಳ್ತಾ ಇರ್ತೀವಿ. ಮಂಗಗಳ ಕಾಟ ವಿಪರೀತ. ಕಾವೇರಿ ಕಾಫಿ ಅಂತೂ ಇದ್ರ ಸಮೇತ ನಮ್ಮಲ್ಲಿ ಮಂಗಗಳದ್ದು ಭಯಂಕರ ಕಾಟ. ಕಿತ್ತಲೆ ಹಣ್ಣು ಒಂದು ಇಡೋದಿಲ್ಲ. ಕಿತ್ತಲೆ ಮರ ಇದೆ, ಒಂದು 100 ಕಿತ್ತಲೆ ಮರ ಇದೆ, ಅಲ್ಲಿ ಒಂದೇ ಒಂದು ಕಿತ್ತಲೆ ಹಣ್ಣು ಸಿಗೋದಿಲ್ಲ. ಮಾರಾಟ ಮಾಡೋಕ್ಕೂ ಆಗಲ್ಲ, ಮಂಗಗಳು ಮಡಗೋದೇ ಇಲ್ಲ. ಅದನ್ನ ಮರಗಳು ಚೆನ್ನಾಗಿದಾವ? ಮರಗಳು ಚೆನ್ನಾಗಿದೆ. ಮರಗಳಿಗೆ ಈ ವರ್ಷ ಸಮೇತ ನಾವೆಲ್ಲ ಸ್ಪ್ರೇ ಮಾಡಿದ್ದೇವೆ. ಏನ್ ಸ್ಪ್ರೇ ಮಾಡಿರಿ? ಸ್ಪ್ರೇ ಬೋರ್ಡ್ ಸರ್. ಮಳೆಗಾಲಕ್ಕಿಂತ ಮುಂಚೆ? ಮಳೆಗಾಲಕ್ಕೆ ಮುಂಚೆ ಮೇಲೆ ಮಾಡಲೇಬೇಕು. ಮನೆ ಹತ್ತಿರದ ಮರಗಳಲ್ಲಿ ಒಂದು ಸ್ವಲ್ಪ ಕಿತ್ತಲೆ ಹುಳಿ ಸಿಕ್ತು ಈ ವರ್ಷ. ಕರಿಮೆಣಸಿನ ಬಳ್ಳಿಗೆ ಏನು ಮಾಡಿದ್ರೆ? ಕಾಫಿ ಅಷ್ಟೇ, ಕಾಫಿ ಕಾಯಿ ಆದರೆ ಅದನ್ನ ಏನು ಮಾಡಿದ್ರು, ಹಣ್ಣಾಗುವ ಟೈಮಲ್ಲಿ ಕಾವೇರಿ ಕಾಫಿಯನ್ನು ಹೆಚ್ಚಾಗಿ ಇರೋವೆಷ್ಟು ಕಾಫಿ ಅಷ್ಟು ತಿನ್ನೋದಿಲ್ಲ. ಕಾವೇರಿ ಕಾಫಿಯನ್ನು ಏನು ಮಾಡ್ತಾರೆ, ಕೊಂಬೆನೇ ಮುರ್ಕೊಂಡೇ ಹೋಗ್ಬಿಡ್ತವೆ ಮಂಗಗಳು. ಅಂದ್ರೆ ಕಾವೇರಿನ ನೀವು ಆರಡಿ ಆರಡಿಗೆ ಹಾಕೊಂಡಿದ್ದೀರಿ? ಹೌದು, ಕಾವೇರಿ ಅಂದ್ರೆ ನಾವೇನ್ ಮಾಡಿದ್ದೇವೆ ಅಂದ್ರೆ ರೋಬೆಸ್ಟ್ ಗಿಡದ ಎಡೆಯಲ್ಲಿ ಕಾವೇರಿ ಹಾಕಿದ್ದೇವೆ. ಮತ್ತೆ ಕಾವೇರಿ ಪ್ರತ್ಯೇಕ ಮಾಡಿಲ್ಲ, ಅದರಲ್ಲೇ ಒಳಗೆ ಹಾಕೊಂಡಿದ್ದೆ, ಅದರ ಒಳಗಡೆ ಹಾಕಿದ್ರು. ಕಾವೇರಿ ರೋಬೆಸ್ಟ್ 10 ಹಾಕಿದ್ರೆ ಅದರ ಎಡೆಯಲ್ಲಿ ಇದನ್ನು ಒಂದೊಂದು ಗಿಡ ಹಾಕಿದ್ದೇವೆ ಮಧ್ಯದಲ್ಲಿ. ಮಧ್ಯದಲ್ಲಿ ಅದರಿಂದ ನಿಮಗೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹೌದು, ಕಾವೇರಿ ಚೆನ್ನಾಗಿ ಇಳುವರಿ ಕೊಡುತ್ತಾ? ಇಳುವರಿ ಕೊಡ್ತದೆ, ಆದರೆ ಹೆಚ್ಚು ವರ್ಷ ಕೊಡೋದಿಲ್ಲ. ಎಷ್ಟು ವರ್ಷ ಇರುತ್ತೆ ಅದು? ನಂದೀಗ 12-13 ವರ್ಷ ಆಯಿತು, ಆದರೆ ಇವಾಗ ಕಡಿಮೆ ಆಯಿತು. ಇಲ್ಲರೆ ಒಂದು 20 ಮೂಟೆ 25 ಮೂಟೆ ಹೀಗೆಲ್ಲ ಬರ್ತಿತ್ತು ಕಾವೇರಿ. ಭಾಳ ವರ್ಷ ಇರುತ್ತೆ ಅದನ್ನು ಗಿಡ? ಗಿಡ ಚೆನ್ನಾಗಿ ಬರ್ತದೆ. ಅದಕ್ಕೆ ಅಷ್ಟು ಶೇಡ್ ಇದ್ರ ಸಮೇತ ಅದು ದೊಡ್ಡ ಇದಾಗೋದಿಲ್ಲ, ಶೇಡ್ ಇದ್ರ ಸಮೇತ ಅದು ಏನಾಗೋದಿಲ್ಲ, ಅದು ಬರ್ತದೆ. ರೋಬಸ್ಟ್ ಗಿಡ ಆದರೆ ಶೇಡ್ ಇದ್ರೆ ಗಿಡ ಬರ್ತದೆ, ಫಸಲು ಬರೋದಿಲ್ಲ. ಕಾವೇರಿಯಲ್ಲಿ ಬರ್ತದೆ ಸಾಧಾರಣ. ರೋಬಸ್ಟಕ್ಕೆ ಒಂದು 60 ಭಾಗ ಆದ್ರೂ ನೆರಳಿರಬೇಕು. ಹೌದು, ಒಂದು 40 ಭಾಗ ಬಿಸಿಲು ಇರಲೇಬೇಕು. 40 ಭಾಗ ಬಿಸಿಲು ಇರಬೇಕು. ಬಿಸಿಲು ಇದ್ರೆ ಚೆನ್ನಾಗಿ ಬರುತ್ತೆ ಅದು, ಗಿಡಗಳು ಜೋರಾಗಿರ್ತವೆ. 60 ಭಾಗ ಬಿಸಿಲೇಬೇಕು. 60 ಭಾಗ ಬಿಸಿಲು ಇರಬೇಕು, ಬಿಸಿಲೇಬೇಕು ಕಾಫಿ. ಒಂದು 40 ಭಾಗ ಇದ್ರೆ ಸಾಕು ಅಷ್ಟೇ. ಇದಕ್ಕೆ ನೆರಳು ಜಾಸ್ತಿ ಆದರೂ ನಡೆಯುತ್ತೆ. ಇದು ನೆರಳು ಜಾಸ್ತಿ ಆದರೂ ಬರ್ತದೆ ಕಾವೇರಿ. ಕಾವೇರಿಗೆ ಇಳುವರಿಗೂ ಪರವಾಗಿಲ್ಲ, ಹಾಗಾದ್ರೆ ಇಳುವರಿ ಪರವಾಗಿಲ್ಲ ಬರ್ತದೆ. ಅಂದ್ರೆ ನೀವು ಸರಿಯಾಗಿ ಪೋಷಕಾಂಶ ಈ ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಕೊಡಬೇಕು. ಹೌದು, ಕೊಟ್ಟಿಗೆ ಗೊಬ್ಬರ ಸಿಗಕ್ಕೆ ಏನು ಬಹಳ ಕಷ್ಟ, ಕೊಟ್ಟಿಗೆ ಗೊಬ್ಬರ ಸಿಗೋದೇ ಇಲ್ಲ. ಹಸುಗಳೇನಿಲ್ಲ, ಹಸುಗಳು ಏನಿದ್ರು ಕಂಪನಿ ಗೊಬ್ಬರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಕರಿಮೆಣಸಿನಲ್ಲೂ ನಿಮಗೇನು ಫಲ ಸಿಗ್ತಾ ಇಲ್ಲ? ಕರಿಮೆಣಸಿನಲ್ಲಿ ಏನು ಇಳುವರಿಯೇ ಬರೋದಿಲ್ಲ, ಅದೇ ಒಂದು ಕಷ್ಟ. ಹೌದು. ಮತ್ತೆ ನಮ್ಮ ಕಾಫಿ ಮಂಡಳಿಯಿಂದ ಏನಾದರೂ ಸೌಲಭ್ಯ ಹಿಂಗೇನ ಸಿಗುತ್ತಾ? ಸೌಲಭ್ಯ ನಿಮಗೆ ಕಾಫಿ ಬೋರ್ಡಿಂದ ಏನು ಸಿಗುವ ಇದೆಯೇ ಇಲ್ಲಪ್ಪ ನಮಗೆ. ನಮಗೆ ಇನ್ಸೂರೆನ್ಸ್ ಮಾಡಿದ್ದೇವೆ. ಏನಕ್ಕೆ ಮಾಡಿಸಿದ್ರೆ? ಅದೇ ಕಾಫಿ ನಮಗೆ ಮಳೆ ಜಾಸ್ತಿ ಆದರೆ ಕಂಪ್ಲೀಟ್ ಡೌನ್ ಆಗ್ಬಿಡ್ತಲ್ಲ, ಅದಕ್ಕೆ ಇನ್ಸೂರು ಕೊಡ್ತದೆ. ಅದಕ್ಕೆ ಇನ್ಸೂರು ಮಾಡಿದ್ರೆ ನಮಗೆ ಅದು ಸಿಗೋದಿಲ್ಲ ಅಷ್ಟೇ. ಮಾಡಿಸಿದ್ರೆ ಅದನ್ನ ಮಾಡಿಸಿದ್ರೆ ಬೋರ್ಡ್ನವರು ಅದಕ್ಕೆ ಅನುಕೂಲ ಮಾಡಿದ್ದಾರೆ. ಹೌದು. ಒಟ್ಟಾರೆ ಕೃಷಿ ಹೇಗನ್ಸುತ್ತೆ ಮಾದಪ್ಪ ಅವರು? ಕೃಷಿ ಎಲ್ಲದಕ್ಕಿಂತ ನನಗೆ ಲಾಭ ಕಾಣಿಸೋದೇ ಜೇನು ಕೃಷಿ. ಅಂದ್ರೆ ಇಲ್ಲಿ ಜೇನು ಪೇಟಿಗೆ ಇದ್ರಲ್ಲಿ ಇಟ್ಟಿದ್ದೀರ ಈ ಕಾಫಿ ತೋಟದಲ್ಲಿ? ಹೌದು, ಕಾಫಿ ತೋಟದಲ್ಲಿ ಇಟ್ಟಿವೆ ಎಲ್ಲ. ಅದರಿಂದ ಇಳುವರಿ ಜಾಸ್ತಿ ಆಗುತ್ತೆ? ಕಾಫಿ ಇಳುವರಿ ಜಾಸ್ತಿ ಬರ್ತದೆ, ನಿಮಗೆ ಜೇನಿನಲ್ಲಿ ಲಾಭವೇ. ಅಂದ್ರೆ ಎಷ್ಟು ಪೆಟ್ಟಿಗೆ ಇದಾವೆ? 125 ಪೆಟ್ಟಿಗೆ ಇದೆ. 120. ಅದು ನಿಮಗೆ ಒಂದ್ ರೀತಿ ಅಂತ ಕೆಲಸ ಇರಲ್ಲ ಅದು. ಹೌದು, ಕಾಫಿ ತೋಟದಲ್ಲಿ ಅಲ್ಲಲ್ಲೇ ಇದಾವೆ. ಅಲ್ಲೇ ಹೌದು. ಓಹೋ, ನಿಮ್ಮ ಇಡೀ ತೋಟದಲ್ಲೇ ಅಲ್ಲಲ್ಲೇ ಇಟ್ಟಿದ್ದೀರಾ? ಅಲ್ಲೇ ಇಟ್ಟಿದ್ದೇವೆ, ಅದು ಅನುಕೂಲ ಆಗ್ತದೆ ನಮಗೆ ಇಡ್ಲಿಕ್ಕೂ. ಕಾಫಿ ತೋಟಕ್ಕೆ ಹೋಗುವ ದಾರಿ ಬದಿಯಲ್ಲೇ ಸೈಡ್ ಅಲ್ಲೇ ಇಟ್ಟಿರ್ತವೆ, ನೋಡ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಈ ಜೇನುಹುಳುಗಳು ಇದ್ರೆ ಈ ಆನೆಗಳು ಬರಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ, ನಿಜವಾಗಿದೆ. ಹೌದು ಹೌದು, ನಿಮ್ ತೋಟಕ್ಕೆ ಬರ್ತಾರೆ? ನಮ್ಮ ತೋಟಕ್ಕೆ ಬರೋದಿಲ್ಲ, ಇಲ್ಲಿಗೆ ತರಕಾರಿಯಲ್ಲಿ ಬರೋದಿಲ್ಲ, ಬೇರೆ ಕಡೆ ಎಲ್ಲ ಹೇಳ್ತಾರೆ ಇಡ್ತಾರೆ. ಆನೆಗಳು ಜೇನು ಪೆಟ್ಟಿಗೆ ನೊಣಗಳು ಕಚ್ಚುತ್ತವೆ ಅಂತ ಹೇಳ್ಬಿಟ್ಟು ಬರೋದಿಲ್ಲ. ಕಚ್ಚುತ್ತವೆ ಮತ್ತೆ ಹಾರಾಡುವಾಗ ಗುಯಿ ಅಂತ ಶಬ್ದ ಮಾಡುವಾಗ, ಶಬ್ದ ಮಾಡುವಾಗ ಇಲ್ಲ, ಅದು ಕಚ್ಚಿದ್ರೆ ಅದಕ್ಕೆ ಚೆನ್ನಾಗಿ ಮುಟ್ತದೆ ಅವರು. ಆನೆ ಅಂತ ಹೇಳ್ಬಿಟ್ಟು ಚರ್ಮ ಅಷ್ಟು ದಪ್ಪ ಇದ್ರು ಅದಕ್ಕೆ ಜೇನು ನೊಣ ಕಚ್ಚಿದ್ರು ಮುಟ್ತದೆ. ಓಹೋ, ಅದನ್ನಾಗಿ ಜೇನು ನೊಣಗಳಿಗೆ ಬಹಳ ಹೆದರ್ತವೆ ಆನೆಗಳು, ಅದು ಹೇಳ್ತಾರೆ. ಹೌದು, ನಿಮ್ ಕಡೆ ಮಾಡಿ ನೋಡಿಲ್ಲ? ನಿಮ್ ಕಡೆ ಆನೆ ಕಾಟ ಏನಿಲ್ಲ? ಇಲ್ಲ ಇಲ್ಲ, ಹೇಳೋದು ಕೇಳಿದ್ದೇನೆ ಅಷ್ಟೇ, ನಾವು ಮಾಡಿ ನೋಡಿಲ್ಲ. ಅಂದ್ರೆ ಮಾರ್ಚ್ ಏಪ್ರಿಲ್ ನಲ್ಲಿ ಕಾಫಿ ಒಳ್ಳೆ ಹೂ ಬಿಡುತ್ತಲ್ಲ? ಹೌದು, ಅವಾಗ ಜೇನು ನೊಣಗಳಿಗೆ ಒಳ್ಳೆ ಆಹಾರ ಸಿಗುತ್ತೆ. ಒಳ್ಳೆ ಆಹಾರ ಸಿಗುತ್ತೆ, ಆದ್ರೆ ಬರೇ ಎರಡು ದಿವಸ, ಎರಡೇ ದಿವಸ, ಆಮೇಲೆ ಬೇರೆ ಕಡೆ ಹೋಗ್ತವ? ಬೇರೆ ಕಡೆ, ಅದೇ ಹತ್ರ ಹತ್ರ ತೋಟದಿದ್ರೆ ಕೆಲವರು ನೀರು ಹಾಕ್ತಾರೆ, ಆವಾಗ ಏನಾಗ್ತದೆ 15 ದಿವಸ 20 ದಿವಸ ಹೀಗೆಲ್ಲ ಡಿಫ್ರೆನ್ಸ್ ಅಲ್ಲಿ ಹೂ ಬರ್ತದೆ, ಆವಾಗ ಅನುಕೂಲ ಆಗ್ತದೆ ಜನಗಳಿಗೆ. ಹೆಚ್ಚು ಕಮ್ಮಿ ಒಂದ್ 2 ಕಿಲೋಮೀಟರ್ ಹೋಗ್ತವೆ ಅಂತ ಹೇಳ್ತಾರೆ. 1.5 ಕಿಲೋಮೀಟರ್ ಅಷ್ಟೇ, ಅದನ್ನ ಮೇಲ್ಪಟ್ಟು ಹೋಗಲ್ಲ, ಸುತ್ತ ಹೋಗ್ತವೆ. ಹೌದು ಅಷ್ಟೇ, ಹೊರಗಡೆಯಿಂದ ಯಾಕಂದ್ರೆ ಅದು ಹಾರಾಡಿಕೊಂಡು ಹೋಗುವಾಗ ಹತ್ರ ಸಿಗ್ತದೆ. 2 ಕಿಲೋಮೀಟರ್ ಅಂದ್ರೆ ಹಾರಾಡಿಕೊಂಡು ಹೋಗೋದಲ್ಲ, ಅದು ಹತ್ರ ಆಗ್ತದೆ, ಸ್ಟ್ರೈಟ್ ಹೋಗ್ತಾವಲ್ಲ. ಹೌದು ಹೌದು ಹೌದು, ಅದನ್ನ ಹತ್ರ ಆಗ್ತದೆ ಅಷ್ಟೇ, 2 ಕಿಲೋಮೀಟರ್, ಅದನ್ನ ಮೇಲ್ಪಟ್ಟು ಹೋಗಲ್ಲ. ಅಂದ್ರೆ ನಿಮ್ಗೆ ಅಲ್ಲಿ ಕಾಫಿ ಇಳುವರಿನೂ ಜಾಸ್ತಿ ಆಗುತ್ತೆ? ಹೌದು, ಕಾಫಿ ಪರಾಗಸ್ಪರ್ಶ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರ್ತದೆ. ಆದ್ರೆ ನೀವು ಔಷಧಿ ಎಲ್ಲ ಹೊಡಿಬಾರ್ದು. ನಿಜವಾಗಿ ಜೇನು ಇದ್ದಲ್ಲಿ ಕಾಫಿಗೆ ಔಷಧಿ ಹೊಡಿದೇಬಾರದು, ಹಾಗಾಗಿ ನೀವು ಹೊಡೆಯೋಕೆ ಅವಕಾಶ ಇಲ್ಲ. ಯಾವುದು ಬೋರ್ಡ ಮಿಶ್ರಣ ಏನು ತೊಂದರೆ ಆಗಲ್ಲ? ಬೋರ್ಡ ಮಿಕ್ಸರ್ ಅಷ್ಟು ದೊಡ್ಡ ತೊಂದರೆ ಏನಿಲ್ಲ, ಬೇರೆ ಕೀಟನಾಶಕ ಉಂಟಲ್ಲ ಅದು ಬಹಳ ತೊಂದರೆ. ಬೇರೆಯವರು ಹೊಡೆದಿದ್ರು ಅಲ್ಲಿ ಹೋದ್ರೆ ಕಷ್ಟ. ಹೌದು, ಬೇರೆಯವರು ಬೇರೆ ಯಾವ್ದಕ್ಕಾದ್ರೂ ಹೂ ಹೊಡೆದು ಅಂದ್ರೆ ನೊಣಗಳು ಹೋದವು ಸತ್ತು ಹೋಗ್ಬಿಡ್ತವೆ. ಜೇನುಗಳ ಚಟುವಟಿಕೆ ಯಾವಾಗ ಕಡಿಮೆ ಇರುತ್ತೆ ಅವಾಗ ಹೊಡಿಬೇಕು. ಆವಾಗ ಜೇನುಗಳ ಚಟುವಟಿಕೆ ಕಡಿಮೆ ಅಂದ್ರೆ ಮಳೆಗಾಲದಲ್ಲಿ ಕಡಿಮೆ. ಮಳೆಗಾಲದಲ್ಲಿ ನಿಮ್ಗೆ ಏನ್ ಮಾಡಲಿಕ್ಕಾಗ್ತದೆ? ಸಿಂಪಡಣೆ ಮಾಡಕ್ ಆಗಲ್ಲ, ಏನ್ ಮಾಡಕ್ ಆಗಲ್ಲ. ಅಂದ್ರೆ ಬೆಳಗ್ಗೆ ಹೊತ್ತೆ ಹೊರಡೋದು ಹೋಗ್ತಾವ? ಸೀಸನ್ ಟೈಮ್ ಏನಿಲ್ಲ, ಬೆಳಗ್ಗೆ ಆಗ್ಬೇಕಾದ್ರೆ ನಮ್ಕಿಂತ ಮೊದಲು ಹೊರಡ್ತವೆ. ಹೌದು, ಅಷ್ಟು ಬೇಗ ಹೊರಡ್ತವೆ. ಯಾವಾಗ ಸಿಂಪಡಣೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅವು ಅಷ್ಟು ಬೆಳಗ್ಗೆ ಅಂದ್ರೆ ಬೆಳಕು ಕಾಣ್ಬೇಕಾದ್ರೆ ಹೊರಡ್ತವೆ, ಅಷ್ಟು ಬೇಗ ಹೊರಡ್ತವೆ. ಒಟ್ಟಾರೆ ಈ ಜೇನು ಕೃಷಿ ಎಲ್ಲಿ ಮಾಡ್ತಾ ಇದಾರೆ ಅಲ್ಲಿ ಸಿಂಪಡಣೆ ಮಾಡಬಾರದು. ಸಿಂಪಡಣೆ ಮಾಡೋದು ಕಷ್ಟ, ಸಿಂಪಡಣೆ ಮಾಡಿದ್ರೆ ನೊಣಗಳು ಭಾರಿ ಸತ್ತು ಹೋಗ್ಬಿಡ್ತವೆ. ನಿಮ್ಗೆ ಜೇನುಗಳು ಕಚ್ತಾ ಇರ್ತಾವ? ನಮಗೆ ಎಷ್ಟೋ ಕಚ್ತದೆ, ಏನ್ ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ, ಆದ್ರೆ ಮುಳ್ಳು ಬಿಡ್ತಾವಲ್ಲ? ಮುಳ್ಳು ಬಿಡ್ತಾವೆ, ಫುಲ್ ಕಂಪ್ಲೀಟ್ ಮುಳ್ಳು ಬಿಡ್ತಾವೆ, ಏನಾಗಲ್ಲ. ಅದನ್ನ ಬಿಟ್ರೆ ಅವು ಸತ್ತೋಗ್ತವೆ ಅಂತ ಹೇಳ್ತಾರೆ ಜೇನುಗಳು. ಅವು ಸತ್ತು ಹೋಗ್ಬಿಡ್ತಾವೆ ಮಾತ್ರ, ಅದೇ ಒಂದು ಕಷ್ಟ. ಆದ್ರೆ ನಮಗೆ ಮಾತ್ರ ಈ ಕಚ್ಚೋ ಅಭ್ಯಾಸ ಆಗ್ಬಿಡ್ತು, ಏನಾಗಲ್ಲ. ನಮಗೆ ದಪ್ಪ ಬರೋದಿಲ್ಲ, ಎಷ್ಟು ಕಚ್ಚಿದ್ರು ಬರಲ್ಲ, ಒಂದು 100 ಗಣ ಕಚ್ಚಿದ್ರು ಸಮೇತ ಇದ್ದ ಹಾಗೆ, ಏನು ಬರೋದಿಲ್ಲ, ಗೊತ್ತೇ ಆಗೋದಿಲ್ಲ. ಆದ್ರೆ ಕಚ್ಚುವಾಗ ನೋವಾಗ್ತದೆ, ಆ ನಂತರ ಏನಿಲ್ಲ, ಏನು ಸಮಸ್ಯೆ ಏನಾಗಲ್ಲ. ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಆರೋಗ್ಯಕ್ಕೆ ನಿಜವಾಗಿ ಒಳ್ಳೇದೆ. ಜೇನು ವಿಷ ಒಳ್ಳೇದು ಅಂತಾರೆ ನಮಗೆ, ಎಲ್ರಿಗೂ ಅಷ್ಟೇ, ನಮಗೆ ಯಾರಿಗಾದ್ರೂ ಅಷ್ಟೇ. ಈಗ ನಮ್ಮ ಮಕ್ಕಳಿಗಾದ್ರೆ, ಈಗ ಇವಳಿಗಾದ್ರೂ ಜೇನು ತೆಗೆಯೋಗಿ ಬರ್ತಾಳೆ, ಅವಳಿ ಕಚ್ಚದೆ ದಪ್ಪ ಬರೋದಿಲ್ಲ. ಅದು ಫಸ್ಟ್ ಅಲ್ಲಿ ನೊಣ ಕಚ್ಚಿದ್ರೆ ದಪ್ಪ ಬರ್ತದೆ. ಈ ವರ್ಷದಲ್ಲಿ ಪ್ರತಿ ವರ್ಷವನೇ ಕಚ್ತಾ ಇದ್ರೆ ಏನಾಗಲ್ಲ, ಏನು ಆಗದೇ ಇಲ್ಲ. ಜೇನು ಕಚ್ಚಿದ್ರೆ ಒಳ್ಳೇದೇ ಅದು, ಆರೋಗ್ಯಕ್ಕೆ ಎಷ್ಟೋ ಒಳ್ಳೇದು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಮಗೆ? ಹೌದು, ಲಾಭ ತಂದು ಕೊಟ್ಟಿದೆಯಾ ನಿಮಗೆ ಜೇನು ಕೃಷಿನೇ? ಲಾಭ ಅಂತ, ಜೇನು ಕೃಷಿಯಲ್ಲೇ ಲಾಭ. ಸ್ವಂತ ಮಾಡೋದ್ರಿಂದ ಕಾಫಿ ಕೃಷಿನೂ ಲಾಭ? ಲಾಭವೇ. ಅಂದ್ರೆ ಮನೆ ಎಲ್ಲ ಸದಸ್ಯರು ಸೇರಿ ಮಾಡ್ತಿದ್ರೆ? ಹೌದು, ಹಾಗಿದ್ರೆ ಮಾತ್ರ ಲಾಭ ಲಾಭ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಸಿರಕಜೆ ಮಾದಪ್ಪ ಅಥವಾ SD ಮಾದಪ್ಪ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ಕೇಳಿ ತಿಳ್ಕೋಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9482272675. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9482272675. ತುಂಬ ಸಂತೋಷ ಮಾದಪ್ಪ ಅವರೇ, ತಾವಿದುವರೆಗೂ ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲದ SD ಮಾದಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.

ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜುಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಇದೇ ತಿಂಗಳ 29ನೇ ತಾರೀಕಿಗೆ ವಿಶ್ವ ಮಾನವ ರಾಷ್ಟ್ರಕವಿ ಕುವೆಂಪುನವರ ಹುಟ್ಟಿದ ಹಬ್ಬನ ಪುರ್ಲುಲಿ ಆಚರಣೆ ಮಾಡುವ ಬಗೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವರ ಅಧ್ಯಕ್ಷತೆಯಲ್ಲಿ ಇಂದು ಪೂರ್ವ ತಯಾರಿ ಸಭೆ ನಡೆದು ಮಡಿಕೇರಿನ ಜಿಲ್ಲಾಧಿಕಾರಿಗಳ ಕಚೇರಿನ ಸಭಾವಾಡಿಯಲ್ಲಿ ನಡೆದ ಸಭೆಯಲ್ಲಿ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಭಾಗವಹಿಸಿದ್ದು ಸಭೆಯಲ್ಲಿ ರಾಷ್ಟ್ರಕವಿ ಕುವೆಂಪುನವರ ಹುಟ್ಟುಹಬ್ಬದ ಆಚರಣೆ ಬಗ್ಗೆಲಿ ಯಾವ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಕ್ಕೂ ಅವರ ಸಂದೇಶನ ಯೋಜನಕ್ಕೆ ತಲುಪಿಸುವ ನಿಟ್ಟಲ್ಲಿ ಏನೆಲ್ಲ ಮಾಡಕ್ಕೂ ತಿಳುವ ಬಗ್ಗೆಲಿ ಸಲಹೆ ಮತ್ತೆ ಚರ್ಚೆ ಮಾಡಿ ತೀರ್ಮಾನ ತಕೊಂಡು ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆನ ಅಧಿಕಾರಿಗ ಇದೇ ತಿಂಗಳ 18ನೇ ತಾರೀಕು ಹಗಲು 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ವಿರಾಜಪೇಟೆನ ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡಿಲಿ ದೂರು ಅರ್ಜಿ ಹಂಚಿ ಭರ್ತಿ ಮಾಡಿದ ನೋಟರಿಯಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿನ ತಕೊಂಡವೆ ಅಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ತಿಳಿಸೋಳು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯಮಟ್ಟದ ವಾರ್ಷಿಕ ಪ್ರಶಸ್ತಿಗಳಿಗೆ ಜಿಲ್ಲೆನ ಹಿರಿಯ ಪತ್ರಕರ್ತ ಜಿ ರಾಜೇಂದ್ರ ಮತ್ತು ಜಾನಪದ ತಜ್ಞೆ ರಾಣಿ ಮಾಚಯ್ಯನವು ಆಯ್ಕೆಯಾಗೋಳು. ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯದಲ್ಲಿ ಜಿಲ್ಲೆಗೆ ಒಬ್ಬರಂಗೆ ಜೀವಮಾನ ಸಾಧಕರನ್ನ ಗುರುತಿಸಿ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿ ಕೊಡ್ತಿದ್ದು ಇದಕ್ಕೆ ಜಿ ರಾಜೇಂದ್ರನವು ಆಯ್ಕೆಯಾದರೆ ರಾಜ್ಯಮಟ್ಟದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಮಹಿಳಾ ಸಾಧಕರಿಗೆ ಕೊಡುವ ಚೈತನ್ಯಶ್ರೀ ಪ್ರಶಸ್ತಿಗೆ ರಾಣಿ ಮಾಚಯ್ಯನವು ಆಯ್ಕೆಯಾಗೋಳು ಅಂತ ಪರಿಷತ್ನ ಅಧ್ಯಕ್ಷರು ತಿಳಿಸೋಳು. ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವ ಜೇನುತುಪ್ಪಕ್ಕೆ ಸುಧಾರಿತ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಟ್ಟು ಜಾಗತಿಕ ಮಟ್ಟಕ್ಕೆ ತಾವ ಉದ್ದೇಶದ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಇಲಾಖೆನ ಕಡೆಯಿಂದ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವ ಜೇನಿಗೆ ಜೇನ್ಕಾರ ಬ್ರ್ಯಾಂಡ್ ಹೆಸರು ಟ್ಯಾಗ್ಲೈನ್ ಮತ್ತು ಲೋಗೋ ಹಾಕಿ ಮಾರಾಟ ಮಾಡಿಕೆ ಅವಕಾಶ ಇದ್ದು ಈ ಬ್ರ್ಯಾಂಡ್ನ ಹೆಸರಲ್ಲಿ ಜೇನುತುಪ್ಪ ಮಾರಿಕೆ ಆಸಕ್ತಿ ಇರುವ ಜಿಲ್ಲೆನ ಜೇನು ಕೃಷಿಕರು ನಿಗದಿ ಮಾಡಿದ ನೋಂದಣಿ ಹಣ ಕಟ್ಟಿ ಜಿಲ್ಲೆನ ತೋಟಗಾರಿಕಾ ಇಲಾಖೆಗೆ ಚಲನ್ ಕೊಟ್ಟು ಜೇನ್ಕಾರ ಬ್ರ್ಯಾಂಡ್ ಹೆಸರು ಲೋಗೋ ಮತ್ತು ಟ್ಯಾಗ್ಲೈನ್ ಬಳಸಿಕೊಳ್ಳಕ್ಕಂತ ತೋಟಗಾರಿಕಾ ಉಪನಿರ್ದೇಶಕರು ಕೇಳಿಕೊಂಡಳು. ಭಾರತೀಯ ಭಾಷಾ ದಿನ ಮತ್ತು ತಮಿಳು ಮಹಾಕವಿ ಸುಬ್ರಹ್ಮಣ್ಯ ಭಾರತಿಯಾರ್ ಅವರ 143ನೇ ಹುಟ್ಟುಹಬ್ಬದ ಬಗೆಯಲ್ಲಿ ತಮಿಳುನಾಡಿನ ರಾಜಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಮಿಳಿನ ಪ್ರಾಚೀನ ಗ್ರಂಥ ತಿರುಕುರುಳ್ನ ಕೊಡೋ ಭಾಷೆಗೆ ಅನುವಾದ ಮಾಡಿದ ಕಾವೇರಿ ಕಾಲೇಜಿನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಮುಲ್ಲೇಂಗಡ ರೇವತಿ ಪೋಯನೌಕೆ ಭಾಷಾ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ತಮಿಳುನಾಡಿನ ರಾಜ್ಯಪಾಲ ಆರ್ ಎನ್ ರವಿನವು ಸನ್ಮಾನ ಮಾಡಿದವು. ಗ್ಲೋಬಲ್ ಅಸೋಸಿಯೇಷನ್ ಆಫ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ನವು ಆಯೋಜನೆ ಮಾಡಿದ ವಿಶ್ವ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ಶಿಪ್ಲಿ ಕೊಡಗು ಜಿಲ್ಲೆನ ಆಜ್ಞಾ ಅಮಿತ್ 10 ವರ್ಷದೊಳಗಿನ ವಿಭಾಗದಲ್ಲಿ ವಿಶ್ವ ಚಾಂಪಿಯನ್ ಪಟ್ಟ ಪಡ್ಕೊಂಡಿದ್ದು ಈ ಕೂಸು ಕೂಡು ಮಂಗಳೂರಿನ ಅಮಿತ್ ಮತ್ತು ದಿವ್ಯಾ ದಂಪತಿಗಳ ಮಗಳು. ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಮಡಿಕೇರಿ ಇಲ್ಲಿ 1 ಗ್ರೂಪ್ ಡಿ ಚಾಕ್ರಿ ಖಾಲಿ ಇದ್ದು ಹೊರಗುತ್ತಿಗೆ ಆಧಾರದ ಮೇಲೆ ನೇರ ನೇಮಕಾತಿ ಮಾಡಿಕೊಳ್ಳಿಕೆ ಅರ್ಜಿ ಕರೆದೊಳು. ಎಸ್ಎಲ್ಸಿ ಪಾಸಾದ ಅರ್ಹ ಅಭ್ಯರ್ಥಿಗ ಇದೇ ತಿಂಗಳ 18ನೇ ತಾರೀಕು ನಡೆಯಕ್ಕಿರುವ ನೇರ ಸಂದರ್ಶನಕ್ಕೆ ಹಾಜರಾಕು. ಆಸಕ್ತಿ ಇರೋ ದೂರವಾಣಿ ಮುಖಾಂತರ ಅಥವಾ ಸೀದಾ ಕಚೇರಿಗೆ ಹೋಗಿ ಹೆಸರು ನೋಂದಣಿ ಮಾಡಿಕೊಳ್ಳಕ್ಕಂತ ಆಯೋಗದ ಸಹಾಯಕ ರಿಜಿಸ್ಟ್ರಾರ್ನವು ತಿಳಿಸೋಳು. ಮಡಿಕೇರಿನ ECHS ಪಾಲಿಕ್ಲಿನಿಕ್ಗೆ ಇದೇ ತಿಂಗಳ 14ನೇ ತಾರೀಕಿಗೆ ಹುತ್ತರಿ ಹಬ್ಬದ ಬಗೆಯಲ್ಲಿ ರಜೆ ಇದ್ದದೆ ಅಂತ ಕ್ಲಿನಿಕ್ನ ಪ್ರಕಟಣೆಯಿಂದ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಹಾಸ್ಪಿಟಲ್ ಸುಳ್ಯ. ಭಾ

ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಇಂದು ಪೂರ್ವ ತಯಾರಿ ಸಭೆ ನಡೆದಿತ್ತು. ಕನ್ನಡ ಸಾಹಿತ್ಯ ಪರಿಷತ್ ಇಂಡ ಕೂಡುಕೂಟತ್ತು ನಡೆಪ ಈ ಕಾರ್ಯಕ್ರಮತ್ತು ಕುವೆಂಪು ಇಂಗಡಮಿದ ಉಪನ್ಯಾಸ, ಕವನ ಓದುವ ಕೂಡನಕ್ಕೆ ಬೋರೆ ಬೋರೆ ಕಾರ್ಯಕ್ರಮ, ಸ್ಕೂಲ್ ಕಾಲೇಜು ವಿದ್ಯಾರ್ಥಿಯಕ್ಕೆ ಭಾಷಣ ಪೈಪೋಟಿ ನಡೆಸುವಕ್ಕೆ ತೀರ್ಮಾನ ಮಾಡಿಚಿ. ಕುವೆಂಪು ಇಂಗಡ ಪುಟ್ಟನ ನಮ್ಮನ ನಡೆಸುವಕ್ಕೆ ಬೋಂಡಿಯನ ಎಲ್ಲ ತಯಾರಿನ ಮಾಡಿಯವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೂ ಇವು ಸೂಚನೆ ಕೊಡ್ತತ್ತು. ಕೊಡವ ಕಲೆ ಆಚಾರ ವಿಚಾರ ಪದ್ಧತಿ ಪರಂಪರೆನ ಉಳಿತುವ ನಿಟ್ಟಿಲು ಪೊನ್ನಂಪೇಟೆ ಕೊಡವ ಸಮಾಜತ್ತು ಇದೇ ನಾಳಂಕೆ ಇರುವತ್ತಂಜಂಗ್ ಪುತ್ತರಿ ನಮ್ಮ ಪಿಂಜ ಕೊಡವ ಸಾಂಸ್ಕೃತಿಕ ದಿನತನ ಕೈಪಕ್ಕ ತೀರ್ಮಾನ ಮಾಡಿತು ಎಂದು ಕೊಡವ ಸಮಾಜತ್ರ ಅಧ್ಯಕ್ಷ ಅರಿಚಿಟ್ಟಿತ್ತು. ಪಲತರ ಸಾಂಸ್ಕೃತಿಕ ಪೈಪೋಟಿ ನಡೆಪ ಕುಡಿಯಾಡುವಕ್ಕೂ ಇರಾದೆ ಉಳ್ಳವು ಈ ತಿಂಗ ಇರುವ ದಂಡ ಒಳಲು ಕೊಡವ ಸಮಾಜತ್ರ ಕಚೇರಿಲು ಪೆದನೊಂದಣಿ ಮಾಡಿಯವಲು. ಪೊನ್ನಂಪೇಟೆ ಕೊಡವ ಸಮಾಜ ಪಿನ್ನ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟತ್ರ ಆದನೆಯಲ್ಲಿ ಈ ತಿಂಗ 26ರಂದು ಚೋರೆದಾರ ಶಿಬಿರತ್ರ ಕೊಡವ ಸಮಾಜತ್ತು ಏರ್ಪಾಡು ಮಾಡಿತ್ತು. ಚೋರೆದಾರ ಶಿಬಿರತ್ತು ಕೂಡಿಯಾಡುವಕ್ಕೆ ಇರಾದ ಉಳ್ಳವು ತಂಗಡ ಪೆದ್ದತ್ತಿನ ಇದೇ ಇರುವ ದಂಡವಳ್ಳಲು ಸಮಾಜತ್ರ ಕಚೇರಿಯಲ್ಲಿ ನೋಂದಣಿ ಮಾಡಿಯವನಕ್ಕೆ ಸಮಾಜತ್ರ ಅಧ್ಯಕ್ಷ ಕಾಳಿಮಡ ಎಂ ಮೋಟಯ್ಯ ಅರಿಚಿಟ್ಟಿತು. ಕೊಡಗು ಜಿಲ್ಲಾ ಗ್ರಾಹಕರ ವ್ಯಾಜ್ಯ